ಚಿಲ್ಡ್ರನ್ ಹಕ್ಕಿನ ಹಂಬಲ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮಕ್ಕಳ ಹಕ್ಕುಗಳ ಕುರಿತಾದ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 9:05. ಪ್ರಾಯೋಜಕರು ಸೇವ್ ಚಿಲ್ಡ್ರನ್, ಬಾಲ್ ರಕ್ಷಾ ಭಾರತ್. ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮಕ್ಕಳ ಹಕ್ಕುಗಳ ಕುರಿತಾದ ಪ್ರಾಯೋಜಿತ ಸರಣಿ ಸೇವ್ ಚಿಲ್ಡ್ರನ್ ಹಕ್ಕಿನ ಹಂಬಲ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 cc ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ, ಸಂದರ್ಶನ, ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ No. 1 ಸಿಮೆಂಟ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429703. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02233221201 ಆರ್ ಲಾಗ್ ಆನ್ ಟು www.cancermiraj.com. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಹೆಸ್ಕಾಂ ಸದಾ ನಿಮ್ಮ ಸೇವೆಯಲ್ಲಿದ್ದು ವಿನಂತಿಸುವುದೇನೆಂದರೆ ವಿದ್ಯುತ್ ಬಳಕೆಯಲ್ಲಿ ಜಾಗರೂಕರಾಗಿರಿ. ನಿಮ್ಮ ಮನೆಯ ಬಳಿ ವಿದ್ಯುತ್ ತಂತಿಗಳಲ್ಲಿ ಕಿಡಿ, ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬೆಂಕಿ, ವಿದ್ಯುತ್ ಕಂಬ ಬಿದ್ದಿದ್ದಲ್ಲಿ ವಿದ್ಯುತ್ ತಂತಿ ಅಸುರಕ್ಷಿತ ಸ್ಥಿತಿಯಲ್ಲಿದ್ದರೆ, ಕೆಳಗೆ ಬಾಗಿದ್ದರೆ ಕೂಡಲೇ ಹೆಸ್ಕಾಂ 24 ಗಂಟೆ ಸಹಾಯವಾಣಿ 1912 ಸಂಖ್ಯೆಗೆ ಕರೆ ಮಾಡಿ. ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸಾವಯವ ಕೃಷಿ ಕುರಿತು SK ಮುದ್ಲಾಪೂರ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ರಾಮೇಶ್ವರ್ ಶಿರ್ಪಡಿಗಿ. ನಮಸ್ಕಾರ SK ಮುದ್ಲಾಪುರ್ ಅವರೇ. ನಮಸ್ಕಾರ. ಇವತ್ತಿನ ದಿವಸ ಈ ಸಾವಯವ ಕೃಷಿಯ ಮಹತ್ವದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಲ್ಲ, ಮೊದಲಿಗೆ ಈ ಸಾವಯವ ಕೃಷಿ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಿ? ಸಾವಯವ ಕೃಷಿ ಅಂದ್ರೆ ಕೇವಲ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಪರಿಕರಗಳನ್ನು ಹೊರತುಪಡಿಸಿ ಸಾವಯವ ಪರಿಕರ ಜೈವಿಕ ನಿಯಂತ್ರಣ ಉಪಯೋಗಿಸಿ, ಅಲ್ಲದೆ ಮಣ್ಣಿನ ಆರೋಗ್ಯ ಹಾಗೂ ಫಲವತ್ತತೆಯನ್ನು ಕಾಪಾಡಿಕೊಂಡು ಮಿಶ್ರ ಬೆಳೆ, ಪರ್ಯಾಯ ಬೆಳೆ, ಬೆಳೆ ಪರಿವರ್ತನೆ, ನೀರು ನಿರ್ವಹಣೆ, ಮಾಗಿ ಉಳಿಮೆ, ಪ್ರಾಣಿ ಹಾಗೂ ಸಸ್ಯಜನ್ಯ ವಸ್ತುಗಳ ತಯಾರಿಸಿ ರೋಗ ಹಾಗೂ ಕೀಟಬಾಧೆಯನ್ನು ಕಾಪಾಡುವುದು, ಇದು ಒಂದು ಸಾವಯವ ಕೃಷಿ ಅಂತ ಹೇಳ್ಬೋದ್ರಿ. ಸಾವಯವ ಕೃಷಿ ಅಳವಡಿಸಬೇಕಾದ್ರೆ ಏನೇನ್ ಕಾರಣಗಳು ಅಂತ್ರಿ? ಈಗ ಸಾವಯವ ಕೃಷಿ ಅಂತ ಬಂದಿದ್ದಂತಂದ್ರ ರೈತರು ಹೆಚ್ಚು ಇಳುವರಿ ತೆಗಿಬೇಕಂತ ಒಂದು ಆಲೋಚನೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ, ಅತಿಯಾದ ಕೀಟನಾಶಕ ಬಳಸಿ ಆ ಒಂದು ಮಣ್ಣಿನ ಫಲವತ್ತತೆ ಇರಬಹುದು ಮತ್ತ ಬೆಳೆಯಲ್ಲಿ ಉಳಿಕೆ ಏನ್ ಬರ್ತದೆ, ಕಾಳು ಮತ್ತ ದೇಟಗಳ ಉಳಿಕೆಯಲ್ಲಿ ಸಾಕಷ್ಟು ಕೀಟನಾಶಕ ದುಷ್ಪರಿಣಾಮ ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ, ಮತ್ತೆ ಇದು ಅಲ್ಲದೇನೆ ನೈಟ್ರೇಟ್ ನಾವು ಜಾಸ್ತಿ ಉಪಯೋಗದ್ರಿಂದ ಆ ನೀರಿನಲ್ಲಿ ಕೂಡ ಅದು ಸೇರಿಕೊಂಡು ಆ ಕುಡಿಯುವ ನೀರು ಕೂಡ ವಿಷಮಿಶ್ರಿತವಾಗಿ ಬಂದಿದ್ರಿಂದ ನಮ್ಮ ಮನುಷ್ಯರಿಗೆ ದುಷ್ಪರಿಣಾಮ, ದನಗಳಿಗೆ ದುಷ್ಪರಿಣಾಮ, ಇವೆಲ್ಲ ಸಾಕಷ್ಟು ಸಮಸ್ಯೆಗಳನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಈ ಸಾವಯವ ಕೃಷಿ ಬೇಕೇ ಬೇಕು. ಯಾಕಂತಂದ್ರ ಅತಿಯಾದ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ನಮ್ಮ ಹಿಂದಿನ ಏನು ಪದ್ಧತಿ ಇತ್ತಲ್ಲ ಪಾರಂಪರಿಕ ಕೃಷಿ, ಅದನ್ನ ಅಳವಡಿಸಿಕೊಂಡು ಬೆಳೆದಿದ್ದಂದ್ರ ಉತ್ತಮ ಆಹಾರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಮುಂದಿನ ಪೀಳಿಗೆ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಒಳ್ಳೆಯ ಒಂದು ಸುಸಂಧಿ ನಮಗ ಈ ಸಾವಯವ ಕೃಷಿಯಿಂದ ಒದಗಿದೆ ಅಂತ ಹೇಳಬಹುದ್ರಿ. ಇನ್ನ ಈ ಸಾವಯವ ಪರಿಕರಗಳನ್ನ ರೈತರು ಸ್ವಂತ ತಯಾರಿಸಬಹುದು ಅಂತೀರಿ? ಸ್ವಂತ ತಯಾರಿಸಬಹುದ್ರಿ. ಸಾವಯವ ಪರಿಕರಗಳಾದ ಎರೆಹುಳ ಗೊಬ್ಬರ ಇರ್ಬೋದು, ಎರೆಜಲ ಇರ್ಬೋದು, ಬೀಜಾಮೃತ ಇರ್ಬೋದು, ಜೀವಾಮೃತ ಇರ್ಬೋದು, ಘನ ಜೀವಾಮೃತ ಇರ್ಬೋದು, ಪಂಚಗವ್ಯ, ಸಸ್ಯಜನ್ಯ ಕೀಟನಾಶಕಗಳಾದ ಬೆಳ್ಳುಳ್ಳಿ ಕಷಾಯಿ, ಬೇವಿನ ಎಲೆ ಕಷಾಯಿ ಮತ್ತು 5 ಗಿಡಗಳ ಎಲೆ ಕಷಾಯಿ ತಯಾರಿಸಿ ಮಾಡಿ ಸ್ವತಃ ರೈತರು ತಾವ ಒಂದು ಬೆಳೆಗೆ ಉಪಯೋಗ ಮಾಡಿದ್ದಂತಂದ್ರ ಮತ್ತ ಅದ್ರ ಕಡಿಮೆ ಖರ್ಚಿನಾಗ ಹೆಚ್ಚು ಆದಾಯ ಪಡ್ಕೋಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಉತ್ತಮ ಗುಣಮಟ್ಟದ ಒಂದು ಕಾಳು ಇರ್ಬೋದು, ಕಾಯಿಪಲ್ಲೆ ಇರ್ಬೋದು, ಹಣ್ಣು ಇರ್ಬೋದು, ತೊಳ್ಕೊಳ್ಳಕ್ಕೆ ಇದು ಹೆಚ್ಚು ಪ್ರಯೋಜನ ಆಗತ್ತೆ ಅಂತ ಹೇಳ್ಬೋದು. ಮತ್ತ ಈ ಸಾವಯವ ಪರಿಕರ ರೈತರು ತಾವ ತಯಾರಿಸಬಹುದು ಅಂತಂದ್ರಲ್ಲ, ಮತ್ತೇನ್ ವಿಧಾನ ಅದಾವ ಅಂತೀರಿ? ಈಗ ಒಂದೇದ್ದು ಸಾವಯವ ಪರಿಕರಗಳಲ್ಲಿ ನಾವು ಒಂದು ಎರೆಹುಳ ಗೊಬ್ಬರ, ಈಗ ಮಹತ್ವದ ಅದು ಎರೆಹುಳ ಗೊಬ್ಬರ ತಯಾರಿಸಬಹುದು. ಈಗ ಎರೆಹುಳ ನಿಮಗೆ ಗೊತ್ತಿದ್ದ ಪುರಾತನ ಕಾಲದಿಂದಲೂ ರೈತರಿಗೆ ಮಿತ್ರನಾಗಿ ಭೂಮಿಯ ಕರುಳಾಗಿ ಕೆಲಸವನ್ನು ಮಾಡ್ತಾ ಬಂದೈತಿ. ಅದನ್ನ ಭೂಮಿಯ ತಳಮಣ್ಣನ ಮೇಲಕ್ಕೆ ಮೇಲ್ಮೈ ಮಣ್ಣು ಭೂಮಿಯ ಆಳಕ್ಕೆ ತರುವುದಲ್ಲದೆ ಬೆಳೆಗಳಿಗೆ ಬೇಕಾದಂತ ವಿವಿಧ ಪೋಷಕಾಂಶಗಳನ್ನು ದೊರಕಿಸಿಕೊಡೋದಲ್ಲದೇನೆ ಮತ್ತ ಮಣ್ಣಲ್ಲಿರುವಂತ ತ್ಯಾಜ್ಯ ವಸ್ತುಗಳನ್ನು ತಿಂದು ಆ ಬೆಳೆಗಳಿಗೆ ಬೇರುಗಳ ಮುಖಾಂತರ ಪೋಷಕಾಂಶ ಒದಗಿಸಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಒಂದು ಮಣ್ಣಲ್ಲಿ ಕೆಲಸ ಮಾಡ್ತದಂತ ನಾವು ಹೇಳಕ್ಕ ಬಹಳ ಸಂತೋಷ ಅನಿಸ್ತೈತ್ರಿ. ಇದನ್ನ ಭೂಮಿಯ ಕರಳು ಅಂತಾರ, ರೈತನ ಮಿತ್ರ ಅಂತೂ ಈ ಹುಳನ ಕರಿತಾರ ಅಂತ ಹೇಳ್ಬೋದ್ರಿ. ಎರೆಹುಳ ಗೊಬ್ಬರ ಎಕರೆಗೆ ಎಷ್ಟು ಪ್ರಮಾಣದಾಗ ಹಾಕಬೇಕು ಮತ್ತೆ ಯಾವ ರೀತಿ ಲಾಭ ಆಗತ್ತಂತೀರಿ? ಈಗ ನಾವು ಎರೆಹುಳ ಗೊಬ್ಬರ ನಾವು ದ್ವಿದಳ ಧಾನ್ಯದ ಬೆಳೆಗಳಿಗೆ ಆದ್ರೆ ದ್ವಿದಳ ಧಾನ್ಯದ ಬೆಳೆಗಳಿಗೆ ಎಕರೆಗೆ ನಾವು ಸುಮಾರು 4 ಕ್ವಿಂಟಲ್ನಷ್ಟು ಬೇಕು ದ್ವಿದಳ ಧಾನ್ಯದ ಬೆಳೆಗೆ. ಏಕದಳ ಧಾನ್ಯಗಳಿಗೆ 1 ಕ್ವಿಂಟಲ್ನಷ್ಟು ಬೇಕು. ಗಿಡದ ಬುಡದಲ್ಲಿ ಎರೆ ಮಡಿಯನ್ನು ಮಾಡಿ ನಾವು ಗಿಡದ ಬೇರುಗಳ ಮುಖಾಂತರ ಈ ಪೋಷಕಾಂಶ ಒದಗಿಸುವಂತ ಕೆಲಸನು ಕೂಡ ನಾವು ಮಾಡಬಹುದು. ಮತ್ತೆ ಇದು ಎಷ್ಟು ಪ್ರಮಾಣದಾಗ ಬೇಕಾಗತ್ತಂತೀರಿ ಎಕರೆಗೆ? ಎಕರೆಗೆ ಸುಮಾರು ದ್ವಿದಳ ಧಾನ್ಯ 4 ಕ್ವಿಂಟಲ್, ಏಕದಳನ 1 ಟನ್ ಬೇಕಾಗತ್ತರಿ. ಮತ್ತೆ ಈ ಎರೆಜಲ ಅಂದ್ರೆ ಏನಂತೀರಿ? ಮತ್ತೆ ಎರೆಜಲ ಯಾವ ರೀತಿ ತಯಾರು ಮಾಡಬಹುದಂತೀರಿ? ಎರೆಜಲ ಅಂತಂದ್ರ ಇದು ಎರೆಹುಳ ತೊಳೆದ ನೀರು ಅಥವಾ ಜಳಕ ಮಾಡಿಸಿದ ನೀರು ಅಂತ ನಾವು ತಿಳ್ಕೊಬಹುದ್ರಿ. ಅಂದ್ರೆ ಹುಳುಗಳ ಮೈ ಮೇಲೆ ಮ್ಯೂಕಸ್ ಅಂತ ಒಂದು ಪದಾರ್ಥ ಲೋಳೆ ರೂಪದಾಗ ನಮ್ ಬೆವ್ರ ಹೆಂಗ್ ಬರ್ತೈತಲ್ಲ ಮನುಷ್ಯರದ ಹೊರ ಸೂಸ್ತೈತ್ರಿ, ಆ ಬೆವ್ರನಲ್ಲಿ ಸಾಕಷ್ಟು ಬೆಳೆ ವರ್ಧಕಗಳು, ಬೆಳೆ ವಿಟಮಿನ್ಸ್ ಮತ್ತ ರೋಗ ನಿರೋಧಕ ಕೊಡುವಂತ ವಸ್ತು ಇರ್ಬೋದು, ಕೊಯಲಮಿಕ್ ಫ್ಲೂಯಿಡ್, ಅವೆಲ್ಲ ಇರುವುದರಿಂದ ಇದು ಬೆಳೆಗಳಿಗೆ ಪೂರಕವಾಗಿ ಇದು ಕೆಲಸ ಮಾಡ್ತೈತ್ರಿ. ಹಂಗಾಗಿ ನಾವು ಎರೆಜಲ ನಾವು ತಯಾರು ಮಾಡಿ ನಾವು ಹಾಕೋದನ್ನು ನಾವು ರೈತರು ಮಾಡಿದ್ರಂತಂದ್ರೆ ಹೆಚ್ಚಿನ ಒಂದು ನಮಗ ಬೆಳೆಗಳಿಗೆ ಲಾಭ ಆಕತಿ ಮತ್ತು ಉತ್ತಮ ಗುಣಮಟ್ಟದ ಬೆಳೆಗಳನ್ನು ತೆಗಲಿಕ್ಕೆ ಇದು ಉಪಯೋಗ ಆಕತಿ ಅಂತ ಹೇಳ್ಬೋದು. ಯಾವ ರೀತಿ ನಾವು ಎರೆಜಲ ನಾವು ತಯಾರಿಸ್ಬಂತಂತಂದ್ರೆ ಒಂದು ಡ್ರಮ್ನಲ್ಲಿ ತಳದಲ್ಲಿ ಉಸುಕು ಮತ್ತು ದುಂಡು ಕಲ್ಲುಗಳನ್ನು ಹಾಕಿ ಇವುಗಳ ಮೇಲೆ 75% ಕಳೆತೆಯಲ್ಲಿ 15% ಸೆಗಣಿ, 10% ತೌಡು ಅಥವಾ ಹಿಟ್ಟು ಇವುಗಳ ಮೇಲೆ ಭತ್ತದ ಹುಲ್ಲನ್ನು ಹೊದಕಿ ಹಾಕಿ ಭತ್ತದ ಹುಲ್ಲಿನ ಮೇಲೆ ನೀರು ಬೀಳುವಂತೆ ವ್ಯವಸ್ಥೆ ಮಾಡಿರಬೇಕು. 2-3 ದಿನ ನೀರು ಹಾಕಿ ನಂತರ ಡ್ರಮ್ಮಿನ ನಳದಿಂದ 1 ನೀರನ್ನು ಗಿಡಗಳಿಗೆ ಹಾಕಿ 3ನೇ ದಿನ 1 ಯೂನಿಟ್ಗೆ ಅಂದರೆ 4 ಅಡಿ ಅಗಲ, 4 ಅಡಿ ಉದ್ದ ಮತ್ತು 3 ಅಡಿ ಎತ್ತರ ಇರುವಂತ ದೋಣಿಗೆ 5 ಕಿಲೋ ಬಲಿತ ಹುಳಗಳನ್ನು ಬಿಡಬೇಕು. ಎರೆಹುಳ ಬಿಟ್ಟ ಮೇಲೆ ಇವುಗಳ ಮೇಲೆ ನೀರನ್ನು ಹಾಕುತ್ತಾ ಹೋಗಬೇಕು. ಇವು ಅತ್ತಿನಿತ್ತ ಅಡ್ಡ ಮುಂದ ಹುಳಗಳ ಮೈ ಮೇಲೆ ನೀರು ಬಿದ್ದು ಮೈ ಮೇಲೆ ಇರುವ ಕೊಯಲೆಮಿಕ್ ವಸ್ತು ಅಂದ್ರೆ ಆ ಒಂದು ಬೆವರೆ ಅಂತ ಏನಂತೀವಲ್ಲ ಅದು ನೀರಿನೊಂದಿಗೆ ಕೂಡಿ ಡ್ರಮ್ಮಿನ ತಳದಲ್ಲಿ ಶೇಖರಣೆಯಾಗುತ್ತದೆ. ಪ್ರತಿದಿನ ಡ್ರಮ್ಮಿನ ನಳದಿಂದ ನೀರನ್ನು ತೆಗೆಯಬೇಕು. ನಾವು ಈ ರೀತಿ ಬಂದ ನೀರನ್ನು ನಾವು ಎರೆಜಲ ಎಂದು ಕರಿತೀವ್ರಿ. 1 ಲೀಟರ್ ಎರೆಜಲ ಅಕ್ಕೆ ನಾವು 10 ಲೀಟರ್ ಕುಡಿಯೋ ನೀರು ಕೂಡಿಸಿ ಬೆಳೆಗೆ ಸಿಂಪರಣ ಮಾಡಬೇಕು. ಇದರಿಂದ ಬೆಳೆಗಳಿಗೆ ಎಲಿ ಮುಖಾಂತರ ಟಾನಿಕ್ ಅಂದ್ರೆ ಎಲ್ಲಾ ಪೋಷಕಾಂಶಗಳು ಒದಗಿಸಿಕೊಡ್ತೈತಿ. ಅಂದ್ರೆ ಬೆಳೆ ವರ್ಧಕಗಳಿರ್ಬೋದು, ಲಘು ಪೋಷಕಾಂಶಗಳಿರ್ಬೋದು, ವಿಟಮಿನ್ಸ್ ಇರ್ಬೋದು, ಅಲ್ಲದೆ ಬೆಳೆಗಳಿಗೆ ರೋಗ ಮತ್ತು ಕೀಟ ನಿರೋಧಕ ಕೊಡುವಂತ ಶಕ್ತಿ ಕೂಡ ಈ ಎರೆಜಲದಲ್ಲಿ ಐತೆ ಅಂತ ಹೇಳ್ಬೋದು. ಅದಕ್ಕೆ ಎರೆಜಲ ಒಂದು ಶ್ರೇಷ್ಠ ಕರಿಬಹುದ್ರಿ. ಮತ್ತೆ ಇದರ ಉಪಯೋಗ ಏನಂತೀರಿ? ಇದು ನಾವು ಬೆಳೆಗಳಿಗೆ ಸಿಂಪರಣ ಮಾಡೋದ್ರಿಂದ ಬೆಳೆಗಳು ಬೇಗನೆ ಹಸಿರಾಗಿ ಮತ್ತ ಹೂಗಳ ಸಂಖ್ಯೆ ಮತ್ತು ಕಾಯಿಗಳ ಸಂಖ್ಯೆ ಬೇರೆ ಗಟ್ಟಿಯಾಗಿ ಬಲ್ತು ಮತ್ತ ಇಳುವರಿ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಎರೆಹುಳ ಗೊಬ್ಬರನ ಭೂಮಿಗೆ ಹಾಕ್ಬೇಕು, ಎರೆಜಲನ ಬೆಳೆಗಳಿಗೆ ಫೋಲಿಯರ್ ಸ್ಪ್ರೇ ಅಂದ್ರೆ ಗಿಡಗಳಿಗೆ ಸಿಂಪರಣ ಮಾಡಿ ನಾವು ಉಪಯೋಗ ತಗೊಂಡ್ರೆ ಅಂತಂದ್ರ ಇದು ರೈತರಿಗೆ ಒಳ್ಳೆ ಒಂದು ವಿಚಾರ ಅಂತ ಹೇಳ್ಬೋದ್ರಿ. ಜೀವಾಮೃತ ಇದನ್ನ ಉಪಯೋಗ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕಂತೀರಿ? ಯಾವ ರೀತಿಯಿಂದ ನಾವು ಜೀವಾಮೃತ ಮೊದ್ಲಾಗ ನಾವು ತಯಾರು ಮಾಡ್ಕೋಬೇಕು. 10 ಕಿಲೋ ಆಕಳು ಸೆಗಣಿ ತಗೋಬೇಕು, 10 ಕಿಲೋ ಆಕಳು ಗಂಜಲ, 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, 2 ಕಿಲೋ ಬೆಲ್ಲ ಮತ್ತೆ ಹಿಡಿ ಮಣ್ಣು ಇವುಗಳನ್ನು 200 ಲೀಟರ್ ನೀರು ಏನು ಡ್ರಮ್ನಾಗ ಹಾಕುವಂತ ನೀರಿಗೆ ಹಾಕಿ ಇದನ್ನ ಸಾಕಷ್ಟು ತಿರುಬೇಕು, ಕಲಸ್ಬೇಕು, ಚೆನ್ನಾಗಿ ನಾವು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಪ್ರತಿ ದಿವಸ ಮುಂಜಾನೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ ನಾವು ತಿರುಬೇಕು. ಅವಾಗ ಕಾರ್ಬನ್ ಡೈಆಕ್ಸೈಡ್ ಅಲ್ಲೇನು ಉತ್ಪತ್ತಿ ಆಕೈತಲ್ಲ ಅಂದ್ರ ಜೀವಾಣುಗಳಿಂದ ಅದು ಹೊರಗೆ ಹೋಗ್ಬೇಕು, ಆಕ್ಸಿಜನ್ನು ಒಳಗೆ ಬರಬೇಕು. ಆ ರೀತಿ ಒಂದು 48 ಗಂಟೆ ಅಥವಾ ಒಂದು ಕನಿಷ್ಠ 3 ದಿವಸ ನಾವು ಕಲಕಿಸಿ ಆ ನಂತರ 2-3 ದಿನದಲ್ಲಿ ಜೀವಾಮೃತ ತಯಾರಾಕತಿ. ಆ ಜೀವಾಮೃತನ ನಾವು 10% ಬೆಳೆಗಳಿಗೆ ನಾವು ಸಿಂಪರಣ ಮಾಡಬಹುದು. ಇದರಿಂದ ಹೆಚ್ಚಿನ ಒಂದು ಫಸಲು ತಗೊಳ್ಳಿಕ್ಕೆ ಈ ಜೀವಾಮೃತ ನಮಗೆ ಅನುಕೂಲ ಆಗತಿ? ಜೀವಾಮೃತ ತಯಾರಿಸುವ ವಿಧಾನ ತಿಳಿಸಿದ್ರಲ್ಲ, ಜೀವಾಮೃತದಿಂದ ಏನೋ ಉಪಯೋಗ ಆಗುತ್ತಂತ್ರಿ? ನಾವು ಜೀವಾಮೃತವನ್ನು ಬಿತ್ತುವ ಪೂರ್ವದಲ್ಲಿ ಭೂಮಿಗೆ ಹಾಕಿ ಬಿತ್ತಬೇಕು. ನೀರಾವರಿ ಬೆಳೆಗಳಿಗೆ ನೀರು ಹಾಸುವ ಸಮಯದಲ್ಲಿ ನೀರಿನೊಂದಿಗೆ ಕೂಡಿ ಬೆಳೆಗಳಿಗೆ ಕೊಡಬೇಕು. ಕೊಡುವುದರಿಂದ ಆ ಒಂದು ಜೀವಾಮೃತ ಭೂಮಿಗೆ ಹಾಕೋದ್ರಿಂದ ಸಮಗ್ರ ಪೋಷಕಾಂಶಗಳನ್ನು ನಾವು ಭೂಮಿಗೆ ಕೊಟ್ಟಂತೆ ಆಗುತ್ತೆ. ಬೀಜಾಮೃತದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ, ಅದರ ತಯಾರು ಮಾಡೋದು, ಅದರ ಉಪಯೋಗದ ಬಗ್ಗೆ? ಬೀಜಾಮೃತ ತಯಾರಿಸಲು ನಮಗ 5 ಕಿಲೋ ಸಗಣಿ ಬೇಕ್ರಿ. ಅಂದ್ರೆ 250 ಗ್ರಾಮ್ ಸುಣ್ಣ ಬೇಕಾಗುತ್ತೆ. ತೇಳವಾದ ಹತ್ತಿ ಬಟ್ಟೆ ಒಳಗ 5 ಕಿಲೋ ಸಗಣಿನ ಕಟ್ಟಿ 50 ಲೀಟರ್ ನೀರ್ ಹಿಡಿಯುವ ಡ್ರಮ್ ನಲ್ಲಿ ನೆನೆಸ್ಬೇಕ್ರಿ ಸುಮಾರು 24 ತಾಸು. ಸಗಣಿ ಕಟ್ಟಿದ ಬಟ್ಟೆಯ ಡ್ರಮ್ನ ತಳ ತಾಗದಂತೆ ಇಡಬೇಕು ಇದನ್ನ. 1 ಲೀಟರ್ ನೀರಿನಲ್ಲಿ ಬೇರೆ ಪಾತ್ರೆಯಲ್ಲಿ 250 ಗ್ರಾಮ್ ಸುಣ್ಣ ನೆನೆಸಿ ಹಾಕಿ ಮತ್ತೆ ಇಟ್ಕೊಂಡಿರ್ಬೇಕು. ಬೀಜ ಬಿತ್ತೋ ದಿನ ಡ್ರಮ್ನಲ್ಲಿ ನೇತಾಡುವಂತ ಸಗಣಿನ ಕಲಿಸಿ ಅದನ್ನ ಹಿಂಡಬೇಕು. ಕಲಿಸಿದ ಮೇಲೆ ಸಗಣಿ ನೀರಿಗೆ ಸುಣ್ಣದ ತಿಳಿ ನೀರು ಮತ್ತು 5 ಲೀಟರ್ ಗಂಜಲ ಹಾಕಿ ಚೆನ್ನಾಗಿ ಕೂಡಿಸ್ಬೇಕ್ರಿ. ಆನಂತರ ಈ ರೀತಿ ತಯಾರು ಮಾಡಿದ ಏನು ಬೀಜಾಮೃತ ಏನಾಯ್ತಲ್ಲ, ಇದನ್ನ ನಾವು ಈಗ ಹೆಸರು ಬಿತ್ತೋದಿರ್ಬೋದು, ಮತ್ತೆ ನಾವು ಮುಂಗಾರಿ ಜೋಳ ಏನರ ಬಿತ್ತೋದಿರ್ಬೋದು, ಹಿಂಗಾ ಬಿಟ್ಟು ಏನು ಬಿತ್ತೀವಲ್ಲ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ, ಅವನ 1 ನಿಮಿಷ ಇದ್ರಾಗ ಎದ್ದಬೇಕ್ರಿ. ಎದ್ದು ನೆಲ್ಲಾಗ ನೆನೆಸಿ ನಾವು ಬಿತ್ತೋದ್ರಿಂದ ಚೆನ್ನಾಗಿ ಮೊಳಕೆ ಬರ್ತತಿ, ಮತ್ತೆ ನಾಟಿಗೆ ಚೆನ್ನಾಗಿ ಬರ್ತತಿ, ಮತ್ತೇನಪ್ಪಾ ರೋಗ ರಹಿತವಾದಂತ ನಾಟಿಗೆ ಈ ಒಂದು ಇದರಿಂದ ಬರ್ತತಿ ಅಂತ ಹೇಳ್ಬೋದ್ರಿ. ಈ ಬೀಜಾಮೃತದಿಂದ ಮತ್ತೇನೇನು ಉಪಯೋಗ ಅದ ಅಂತ ರೀ? ಬೀಜಾಮೃತದಲ್ಲಿ ಹತ್ತಿ ಬಿತ್ತಿದ ಬೀಜಗಳ ಮೊಳಕೆ ಪ್ರಮಾಣ ಹೆಚ್ಚಾಗ, ಸಸಿಗಳ ಸಂಖ್ಯೆ ಹೆಚ್ಚಾಗತಿ, ಸಸಿ ಸಾಯೋದಿಲ್ಲ, ಬೆಳೆ ಸದೃಢವಾಗಿ ಬರ್ತೈತಿ, ಮತ್ತ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆ ಬಹಳ ಕಡಿಮೆ ಆಕತಿ. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬಹುದು ಅಂತೀರಿ? ನೀರಾವರಿ ಇದ್ದಲ್ಲೇ ನಾವು ಜೀವಾಮೃತ ಮಾಡಬಹುದು. ಘನ ಜೀವಾಮೃತ ಎಲ್ಲಪ್ಪ ಅಂತಂದ್ರ, ಈ ನಮಗ ನೀರಾವರಿ ಅಲ್ಲದಲ್ಲೇ ನಾವು ಒಣಬೇಸಾಯ ಪ್ರದೇಶದಲ್ಲಿ ನಾವು ಈ ಘನ ಜೀವಾಮೃತ ಮಾಡೋದು ಬಹಳ ಸೂಕ್ತ ರೀ. ಅಂದ್ರೆ ನಾವ್ ಯಾವ ರೀತಿ ಮಾಡ್ಬೇಕಂತಂದ್ರ, ಘನ ಜೀವಾಮೃತ ತಯಾರಿಸ 10 ಕಿಲೋ ಆಕಳು ಸಗಣಿ, 10 ಕಿಲೋ ಆಕಳು ಗಂಜಲ, 2 ಕಿಲೋ ದ್ವಿದಳ ಧಾನ್ಯ ಹಿಟ್ಟು, 2 ಕಿಲೋ ಬೆಲ್ಲ, ಹಿಡಿ ಮಣ್ಣು, ಇವನ್ನೆಲ್ಲವನ್ನು 50 ಲೀಟರ್ ನೀರ್ ಹಿಡಿಯುವ ಡ್ರಮ್ ನಲ್ಲಿ ಹಾಕ್ಬೇಕು. ಹಾಕಿ ಚೆನ್ನಾಗಿ ಕಲಸ್ಬೇಕು. 48 ಗಂಟೆ ಕಳಿಸ್ಬೇಕು. 40 ಗಂಟೆ ತೆಗೆಯವರೆಗೂ ದಿವಸಕ್ಕೆ 3 ಸಲ ತಿರುಬೇಕು. ಅಂದ್ರೆ ನಮಗ ಅಲ್ಲೇನ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗತ್ತಲ್ಲ ಅದು ಹೊರಗೋಗ್ಬೇಕು, ನಮ್ಗ ಆಕ್ಸಿಜನ್ ನಮ್ಮ ಜೀವಾಮೃತಗಳು ಬರಬೇಕು. ಈ ರೀತಿ ಮಾಡಿದ ಮೇಲೆ 2-3 ದಿನ ಅಂದ್ರೆ 48 ಗಂಟೆ ಆದ್ಮೇಲೆ ಈ ಜೀವಾಮೃತನ ನೆರಳಿರುವಂತ ಜಾಗದಾಗ ಒಂದ್ ಚಕ್ಕಡಿ ಸಗಣಿ ಹಾಕಿ ಈ ಘನ ಜೀವಾಮೃತನ ಈ ರೀತಿ ತಯಾರು ಮಾಡಿದ್ದನ್ನ ತೆಳ್ಳಗ ಹಾಕ್ಬೇಕು ಒಂದ್ ಚಕ್ಕಡಿ ಸಗಣಿಗೆ ಮೇಲೆ ಹಾಕಿ ಆ ಸಗಣಿ ಗೊಬ್ಬರನ ಕೊಚ್ಚಬೇಕು. ಸಗಣಿ ಗೊಬ್ಬರ ಕೊಚ್ಚಿ ಬಿಟ್ರಂತಂದ್ರೆ ಅದ್ಮೇಲೆ ಗೋಣಿ ಚೀಲ ಹೊಚ್ಚಿ ಅವತ್ತು ತೆಳ್ಳಗ ನೀರ್ ಹಾಕಿ ನೀವೊಂದ 4 ದಿವಸ ಬಿಟ್ಟ ಮೇಲೆ ಚೆನ್ನಾಗಿ ಅಳತೈತಿ. ಅಳ್ಳಿದ ಮೇಲೆ ಚೀಲದಗಾರ ತುಂಬಿ ಅಥವಾ ಒಂದು ಡೋಣ್ಯಾಗ ತುಂಬಿ ಇಟ್ರಂತಂದ್ರ ಆ ರೀತಿ ಘನ ಜೀವಾಮೃತ ತಯಾರಾಗಿರ್ತೈತಿ. ಇದನ್ನ ನಾವು ಬಿತ್ತಾಕ ಹೋಗೋ ಮುಂದ ಅಥವಾ 1 ದಿವಸ ಮೊದ್ಲ ನಾವು ಭೂಮಿಗೆ ಬಿತ್ತಬೇಕು. ಇದನ್ನ ಘನ ಜೀವಾಮೃತನ ಬಿತ್ತ ದಿವಸ ನಾವು ಹಿಂದ ಅಕ್ಕಡೆ ಹಾಕಿಸ್ಬೇಕು. ಈ ರೀತಿ ತಯಾರು ಮಾಡಿದ 1 ಎಕರೆಗೆ ಸಾಲ್ತೈತಿ. ಇನ್ನ ಈ ಪಂಚಗವ್ಯ ತಯಾರು ಮಾಡೋದ್ರ ಬಗ್ಗೆ ತಿಳಿಸ್ರಿ. ಪಂಚಗವ್ಯ ಅಂದ್ರೆ ಆಕಳದ 5 ವಸ್ತು ಬೇಕಾಗ್ತವು. ಇದನ್ನ ಹೆಂಗ್ ತಯಾರು ಮಾಡೋದಂತಂದ್ರ, 1/2 ಕೆಜಿ ತುಪ್ಪ ಅದನ್ನ 5 ಕಿಲೋ ಸಗಣಿ ಮೇಲೆ ಹಾಕಿ ಆ ಸಗಣಿ ತುಪ್ಪ ಚೆನ್ನಾಗಿ ಕಲಸ್ಬೇಕು. ಕಲಸಿ ಅದನ್ನ 4 ದಿನ ಕಳೆ ಇಡಬೇಕು. 4ನೇ ದಿವಸ ನಂತರ ಇದಕ್ಕೆ 5 ಲೀಟರ್ ಆಕಳ ಗಂಜಲ ಹಾಕ್ಬೇಕು, 2 ಲೀಟರ್ ಹುಳಿ ಮೊಸರು ಹಾಕ್ಬೇಕು, 2 ಲೀಟರ್ ಹಾಲು ಹಾಕ್ಬೇಕು, 1 ಕಿಲೋ ಬೆಲ್ಲ ನೀರನ್ನೇ ಕಲಿಸಿ ಹಾಕ್ಬೇಕು, 4 ಬಾಳೆಹಣ್ಣು ಹಾಕಿ ಬೇಸೆ ಕ್ಯೂಚಿ ಹಾಕ್ಬೇಕು, ಸುಮ್ಮ 2 ಎಳ್ನೀರು ಹಾಕಿ ಬೇಸೆ ಕಲಸ್ಬೇಕು. ಆ ನಂತರ 5 ಲೀಟರ್ ನೀರು ಹಾಕಿ ಬೇಸೆ ಚೆನ್ನಾಗಿ ಕಲಸಿ ಇದನ್ನ 10-12 ದಿವಸ ಕಳೆ ಇಡಬೇಕು. ಪ್ರತಿ ದಿವಸ ಒಮ್ಮೆರ ತಿರುಬೇಕು. ಸೋಷಿ ಬಂದ ದ್ರಾವಣ ಪಂಚಗವ್ಯ ಈ ರೀತಿ ನಾವು ತಯಾರು ಮಾಡ್ಬೇಕು. ಪಂಚಗವ್ಯ ತಯಾರು ಮಾಡೋದ್ರ ಬಗ್ಗೆ ತಿಳಿಸಿದ್ರಲ್ಲ, ಇದನ್ನ ಯಾವ ರೀತಿ ಬಳಸ್ಬೇಕು ಮತ್ತ ಇದರ ಉಪಯೋಗ ಏನದ ಅಂತೀರಿ? ನಾವು ಪಂಚಗವ್ಯ ಸಾಮಾನ್ಯವಾಗಿ 1 ಲೀಟರ್ ಪಂಚಗವ್ಯ ನಾವು ಅದಕ್ಕೆ 30-50 ಲೀಟರ್ ನೀರು ಅಂದ್ರೆ ಬೆಳೆಗಳೇ ನೋಡ್ಕೊಂಡು ನಾವು ಅಥವಾ ಕಾನ್ಸಂಟ್ರೇಷನ್ ನೋಡ್ಕೊಂಡು ನಾವು ಮಿಕ್ಸ್ ಮಾಡು. 1 ಲೀಟರ್ ಪಂಚಗವ್ಯಕ್ಕೆ 30-50 ಲೀಟರ್ ನೀರು ಕೂಡಿಸಿ ಎಲೆಗಳ ಮುಖಾಂತರ ಸಿಂಪರಣ ಮಾಡೋದು. ಇದು ಬೆಳೆಗಳಿಗೆ ಸಿಂಪರಣ ಮಾಡೋದ್ರಿಂದ ಬೆಳೆಗಳಿಗೆ ಬೇಕಾದಂತ ಲಘು ಪೋಷಕಾಂಶಗಳು ಮತ್ತು ಬೆಳೆ ಪ್ರಚೋದಕಗಳು, ಇದಲ್ದೇನೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡುವಂತ ಕೆಲಸ ಈ ಪಂಚಗವ್ಯ ಮಾಡ್ತೈತಿ. ಈ ಪಂಚಗವ್ಯ ತಯಾರು ಮಾಡಿದ ಮೇಲೆ 6 ತಿಂಗಳ ನಾವು ಉಪಯೋಗ ಮಾಡಬಹುದು. ಹಂಗ ಇಟ್ಟು ಈ ರೀತಿ ತಯಾರು ಮಾಡಿದ್ದು ಇದು ಸುಮಾರು 1/2 ಎಕರೆಗೆ ನಾವು ಸಿಂಪರಣ ಮಾಡಬಹುದು. ಇದರಿಂದ ನಾವು ಹೊರಗೆ ಏನು ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಬೆಳೆಗಳಿಗೆ ಮಾಡ್ತೀವಲ್ಲ ಹೆಚ್ಚಿಗೆ ಖರ್ಚು ಬರ್ತೈತಿ. ಇದು ಸ್ವತಃ ಮನೆಯಾಗ ಒಂದು ಆಕಳ ಇತ್ತು ಅಂತಂದ್ರೆ ಜವಾರಿ ಆಕಳ ನಮಗ್ ಕಡಿಮೆ ಖರ್ಚಿನಾಗ ಮತ್ತೆ ಹೆಚ್ಚು ನಾವು ಲಾಭ ಪಡ್ಕೊಳ್ಳಕ್ ಸಾಧ್ಯ ಖರ್ಚು ಕಡಿಮೆ ಮಾಡಿ. ಹಂಗಾಗಿ ನಾವು ಪ್ರತಿಯೊಬ್ಬರು ಈ ಪಂಚಗವ್ಯ ತಯಾರು ಮಾಡಬೇಕು ಮತ್ತೆ ಜೀವಾಮೃತ ತಯಾರು ಮಾಡಬೇಕು ಅಂತಂದ್ರೆ ನಾವೊಂದು ಆಕಳ ಸಾಕೊಂಡು ಈ ರೀತಿ ಮಾಡ್ಕೊಂತ ಹೋದ್ರು ಬಹಳ ಒಳ್ಳೇದಂತ ಹೇಳ್ಬೋದ್ರಿ. ಇನ್ನು ಈ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಷಾಯಿ ಯಾವ ರೀತಿ ತಯಾರಿಕೆ ಮಾಡಬೇಕು ಮತ್ತೆ ಉಪಯೋಗ ಏನೇನದ ಅಂತೀರಿ? ಈ ಬೆಳೆಗಳಿಗೆ ಏನು ಕೀಟ ಮತ್ತು ರೋಗ ಬರ್ತಾವಲ್ಲ ಅದಕ್ಕೆ ರಾಸಾಯನಿಕ ಕೀಟನಾಶಕದ ಬದಲು ಸುಮಾರು 1/2 kg ಬೆಳ್ಳುಳ್ಳಿ, 2 kg ಮೆಣಸಿನಕಾಯಿ ಇವನ್ನ ಎರಡನ್ನೂ ಕೂಡಿಸಿ ಚೆನ್ನಾಗಿ ರುಬ್ಬೇಕು. 5 liter ನೀರ್ನಾಗ ಹಾಕಿ ಆ ನಂತರ 5 liter ನೀರು ಸೇರಿಸ್ಬೇಕು ರುಬ್ಬಿದ ಮೇಲೆ. ಆ ನಂತರ ಇವನ್ 48 hours ನೀರ್ನ ನೆನೆಸಿ ಎರಡೂ ಕೂಡಿಸಿ ಮಿಕ್ಸ್ ಮಾಡಿ ಇಡಬೇಕು. ಆ ನಂತರ ಸೋಸಿ ಬಂದ ದ್ರಾವಣ 80 liter ನೀರಿಗೆ ಕೂಡಿಸಿ ಇದಕ್ಕೆ 5 liter ಆಕಳ ಗಂಜಲ ಹಾಕಿ ಮತ್ತೆ ಅಲ್ದನ ಅಂಟು ದ್ರಾವಣ ಹಾಕಿ ನಾವು ಇದನ್ನ 1 acre ಬೆಳೆಗಳಿಗೆ ಸಿಂಪರಣ ಮಾಡಿದ್ರೆ ನಮ್ಮ ಎಲಿ ತಿನ್ನು ಹುಳ, ರಸ ಇರುವ ಕೀಟ ಮತ್ತು ಕಾಯಿಕೊರಕದ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಇದು ಹೆಚ್ಚು ನಮಗೆ ಅನುಕೂಲ ಆಕತಿ. ಮತ್ತು ನಮ್ಮ ಹೊಲದಾಗ ಬೆಳ್ಳುಳ್ಳಿ ಬೆಳೆದಿದ್ರೆ, ಮೆಣಸಿನಕಾಯಿ ಬೆಳೆದಿದ್ರೆ ಹೊರಗಿಂದ ತರೋದು ಏನೈತಲ್ಲ ಅದು ಕೂಡ ಕಡಿಮೆಯಾಗಿ ಹೆಚ್ಚು ಆದಾಯ ಬರ್ತೈತಿ, ಖರ್ಚು ಕಡಿಮೆ ಬರ್ತೈತಿ. ಈ ರೀತಿ ನಾವು ಮಾಡೋದ್ರಿಂದ ಮತ್ತು ಕೊಳ್ಳುವಂಥ ಗ್ರಾಹಕರಿಗೂ ಕೂಡ ಉತ್ತಮವಾದಂಥ ಕೀಟನಾಶಕ ಮತ್ತು ಯಾವುದೇ ಒಂದು ರಾಸಾಯನಿಕ ಇಲ್ಲದನ್ನ ಕಾಳನ್ನು ಕೊಟ್ಟಂಗ ಆಕತಿ. ಬೇವಿನ ಬೀಜದ ಕಷಾಯ ಮಾಡೋದ್ರ ಬಗ್ಗೆ ತಿಳಿಸ್ರಿ? ಬೇವಿನ ಎಲಿ ಇರ್ಬೋದು, ಬೇವಿನ ಹಿಂಡಿರ್ಬೋದು, ಬೇವಿನ ತೊಗಟಿರ್ಬೋದು. ಆದ್ರೆ ಇಲ್ಲಿ 7-8 kg ಬೇವಿನ ಹಿಂಡಿ ತಗೊಂಡು 10 liter ನೀರಿನಲ್ಲಿ 3 days ನೆನೆಸಿ ಅಥವಾ ಕಳಿಸಿ ಮತ್ತೆ 5 liter ಗೋಮೂತ್ರ ಬೇವಿನ ಹಿಂಡಿ ಮೊದ್ಲಾಗ ನಾವು ರುಬ್ಬಿ ಆ ನಂತರ ನೆನೆಸಿ ಆ ನಂತರ 5 liter ಸೋಸಿ ಬಂದ ದ್ರಾವಣಕ್ಕೆ 5 liter ನೀರು ಕೂಡಿಸಿ ನಾವು 3 days ಕಳಿಸಿ ಆ ನಂತರ ಮತ್ತೆ 80-100 liter ನೀರು ಇದಕ್ಕೆ ಕೂಡಿಸಿ ನಾವು ಬೆಳೆಗಳಿಗೆ ಸಿಂಪರಣ ಮಾಡಿದ್ರಂತಂದ್ರೆ ರಸ ಹೀರುವ ಕೀಟ, ಎಲಿ ತಿನ್ನುವ ಹುಳ ಮತ್ತು ಕಾಯಿ ಕೊರಕದ ಬಾಧೆ ಮತ್ತು ಕೆಲವೊಂದಿಷ್ಟು ರೋಗಗಳು, ಯಾಕಂದ್ರೆ ಇದು ಬೇವಿನ ಎಲೆಯಲ್ಲಿ ಅಜರ್ಡಿಕ್ಟಿನ್ ಇರೋದ್ರಿಂದ ಕೆಲವೊಂದಿಷ್ಟು ರೋಗ ನಿರೋಧಕ ಒಂದು ಕೊಡುವಂಥ ಶಕ್ತಿನೂ ಇದು ಬೆಳೆಗಳಿಗೆ ಮಾಡ್ತದಂತ ಹೇಳ್ಬೋದು. ಹಂಗಾಗಿ ಇದನ್ನು ನಾವು ಈ ರೀತಿ ನಾವು ಮಾಡಿ ಬೆಳೆಗಳಿಗೆ ಉಪಯೋಗ ಮಾಡಿದಂತಂದ್ರೆ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆಯನ್ನು ನಾವು ಕಡಿಮೆ ಪ್ರಮಾಣದ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಗೈತೆ ಅಂತ ಹೇಳ್ಬೋದು ಸರ್. ಇನ್ನು ಈ ಸಸ್ಯಜನ್ಯ ಕೀಟನಾಶಕದ ತಯಾರಿಕೆ ಮತ್ತು ಉಪಯೋಗದ ಬಗ್ಗೆ ತಿಳಿಸ್ತೀರಿ? 1 kg ಕಲ್ ನಾರು, ಅಂದ್ರೆ ನೀವು ಏನಂತೀರ ಅಗೆವ ಅಂತೀರಲ್ಲ ಅದು ನಾರು ತಗೋಬೇಕು. 1 kg ಪಾರ್ಥನಿಯಂ ಕಸ ಇವೆಲ್ಲ ಸುತ್ತಮುತ್ತ ಸಿಗುವಂತವು ಮತ್ತ 1 kg ಗೊಬ್ಬರ ಗಿಡ, 1 kg ಬೇವಿನ ಎಲಿ, 1 kg ಹೊಂಗೆ ಸೊಪ್ಪು ಅಥವಾ ಇದ್ರಾಗ ಯಾವ ನಿಮ್ಗೆ 1-2 ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಹೊಲ ಸುತ್ತಾರ್ದ ಆಡು ಮುಟ್ಟದ ಗಿಡದ ಸೊಪ್ಪು ಯಾವರ ಬದಿನಾಗ ಅಥವಾ ಹೊಲದಾಗ ಬೆಳೆದಿದ್ರಂತಂದ್ರ ಆ ಕಸನ 1 kg ಎಲ್ಲವೂ 1 kg 5 ಗಿಡದ ಎಲಿ ತಪ್ಪಲ ತಗೊಂಡು 1/2 ಜಜ್ಜಿ ಇದನ್ನ 5 liter ನೀರಿನಾಗ 48 hours ಕಳೆ ಇಡಬೇಕು, ಅಂದ್ರೆ ನೆನೆ ಇಡಬೇಕು, ಬೇಸಿಗೆ ಚೆನ್ನಾಗಿ ನೆನೆ ಇಟ್ಟು ಆ ನಂತರ ಇದನ್ನ ಸೋಸಿ 50 liter ನೀರಿಗೆ ಕೂಡಿಸಿ ಮತ್ತೆ 5 liter ಆಕಳ ಗೋಮೂತ್ರ ಕೂಡಿಸಿ ಬೆಳೆಗಳಿಗೆ ಸಿಂಪರಣ ಮಾಡಿದ್ರೆ ಇದು ಬೆಳೆಗಳಿಗೆ ಉತ್ತಮವಾಗಿರೋದ್ರಲ್ದೇನೆ ಎಂಥ ಥರದ ಕೀಟನ ಕೊಲ್ಲುವಂಥ ಶಕ್ತಿ ಈ ಒಂದು ಸಸ್ಯಜನ್ಯ ಕೀಟನಾಶಕ ಐತಿ. ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಖರ್ಚುನು ಕಡಿಮೆ ಮಾಡ್ಬೋದು. ಈ ರೀತಿ ತಯಾರು ಮಾಡಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿ ಕೆಲವೊಂದಿಷ್ಟು ಕೀಟಗಳ ಉಪದ್ರವವನ್ನು ನಾವು ತಡ್ಕೋಬಹುದು ಅಂತ ಹೇಳ್ಬೋದು. ಒಳ್ಳೆಯದು. ಎಸ್ ಕೆ ಮುದ್ಲಾಪುರ್ ಅವರೇ, ತಾವು ಇಲ್ಲಿವರೆಗೆ ಸಾವಯವ ಪರಿಕರಗಳ ತಯಾರಿಕೆ ಮತ್ತು ಉಪಯೋಗ ಏನೇನದ ಅದರಾಗ ಈ ಸಾವಯವ ಕೃಷಿಯ ಮಹತ್ವ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ಎಸ್ ಕೆ ಮುದ್ಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬಡಿಗಿ. ಇನ್ನು ಮುಂದೆ ಕೇಳಿ ಕೃಷಿ ವಾರ್ತೆ. ಜೇನುನೊಣಗಳಲ್ಲಿ ಹಲವಾರು ವಿಧಗಳಿವೆ. ಹೆಜ್ಜೇನು, ಕೋಲು ಜೇನು, ತುಡುವೆ ಜೇನು, ಮುಜೆಂಟಿ ಜೇನು, ಯುರೋಪಿಯನ್ ಜೇನು ಅಂತ. ಇದರಲ್ಲಿ ತುಡುವೆ ಜೇನು ಮತ್ತು ಯುರೋಪಿಯನ್ ಜೇನು ಸಾಕೋದಿಕ್ಕೆ ಸೂಕ್ತವಾಗಿವೆ. ತುಡುವೆ ಜೇನನ್ನು ಭಾರತೀಯ ಜೇನು, ಪಾಟರ್ ಜೇನು ಅಂತ ಕೂಡ ಕರೆಯಲಾಗುತ್ತೆ. ತುಡುವೆ ಜೇನುಗಳು ಕತ್ತಲು ಪ್ರದೇಶಗಳಲ್ಲಿ, ಅಂದರೆ ಹುತ್ತ, ಮರದ ಪೊಟರೆ, ಹಳೆಯ ಗೋಡೆಗಳ ಸಂದುಗಳಲ್ಲಿ ವಾಸ ಮಾಡ್ತವೆ. ತುಡುವೆ ಜೇನು ವಲಸೆ ಹೋಗೋದಾಗಲಿ ಅಥವಾ ಚುಚ್ಚೋದಾಗಲಿ ಅತಿ ವಿರಳ. ಈ ಎಲ್ಲ ಕಾರಣಗಳಿಂದಾಗಿ ಇವುಗಳನ್ನು ಪೆಟ್ಟಿಗೆಗಳಲ್ಲಿಟ್ಟು ಸಾಕೋದು ಸುಲಭ ಮತ್ತು ಲಾಭದಾಯಕ. ಮತ್ತು ಈ ಪ್ರಭೇದದ ಜೇನು ವರ್ಷಕ್ಕೆ 4-8 ಕಿಲೋಗ್ರಾಂನಷ್ಟು ತುಪ್ಪವನ್ನು ಉತ್ಪಾದಿಸುತ್ತವೆ. ಯುರೋಪಿಯನ್ ಜೇನು, ಇದನ್ನು ಇಟಾಲಿಯನ್ ಜೇನು ಅಂತ ಕೂಡ ಕರೆಯಲಾಗುತ್ತೆ, ಇದು ವಿದೇಶಿ ಜೇನು. ಯುರೋಪಿಯನ್ ಜೇನು ನೊಣಗಳು ತುಡುವೆ ಜೇನು ನೊಣಗಳಿಗಿಂತ ದೊಡ್ಡದಾಗಿದ್ದು ಇವುಗಳನ್ನು ಸಹ ಪೆಟ್ಟಿಗೆಯಲ್ಲಿಟ್ಟು ಸಾಕಬಹುದು. ಈ ತಳಿ ಥೈಸಾಕ್ ಬ್ರೂಟ್ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ವರ್ಷಕ್ಕೆ ಸುಮಾರು 20-25 ಕಿಲೋಗ್ರಾಂನಷ್ಟು ಜೇನನ್ನು ಉತ್ಪಾದಿಸುತ್ತವೆ. ಜೇನು ಕೃಷಿ ಪ್ರಾರಂಭಿಸುವ ಮೊದಲು ಜೇನು ಕುಟುಂಬಗಳ ಸ್ವಭಾವ, ಅವುಗಳ ಜೀವನ ಕ್ರಮ, ವಿವಿಧ ಉಪಕರಣಗಳು, ಉಪಯುಕ್ತ ಸಸ್ಯಗಳು, ಇವುಗಳೆಲ್ಲದರ ಬಗ್ಗೆ ತಿಳುವಳಿಕೆ ಪಡೆದುಕೊಳ್ಳಬೇಕು. ಜೇನು ಕುಟುಂಬವನ್ನು ಇರಿಸಿರುವ ಸ್ಥಳದ 1-1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜೇನು ನೊಣಗಳಿಗೆ ಆಹಾರವನ್ನು ಒದಗಿಸಬಲ್ಲ ಸಸ್ಯ ಸಂಪತ್ತಿರುವಂತಹ ಯಾವುದೇ ಸ್ಥಳ ಜೇನು ಕೃಷಿಗೆ ಸೂಕ್ತ. ಜೇನು ಕೃಷಿಗೆ ಅತ್ಯಂತ ಅವಶ್ಯವಾಗಿ ಬೇಕಾಗುವ ಸಲಕರಣೆಗಳೆಂದರೆ ಜೇನು ಪೆಟ್ಟಿಗೆ, ರಾಣಿ ತಡೆಗೇಟು, ಹೊಗೆ ತಿದಿ, ಮುಖಪರದೆ, ಹೈವ್ ಟೂಲ್ ಹಾಗೂ ಜೇನುತುಪ್ಪ ತೆಗೆಯುವ ಯಂತ್ರ. ಜೇನು ಕುಟುಂಬಗಳನ್ನು ಅವುಗಳ ಸ್ವಾಭಾವಿಕ ವಾಸಸ್ಥಾನಗಳಾದ ಮರದ ಪೊಟರೆ, ಹುತ್ತದ ಕೋವೆ ಇತ್ಯಾದಿಗಳಲ್ಲಿ ಇರುವುದನ್ನು ಪತ್ತೆ ಮಾಡಿ ಪೆಟ್ಟಿಗೆಗೆ ತುಂಬಿಸಿಕೊಳ್ಳಬಹುದು ಅಥವಾ ಬೇರೆ ಜೇನು ಕೃಷಿಕರಿಂದ ಕುಟುಂಬಗಳನ್ನು ಖರೀದಿಸಿ ಪಡೆಯಬಹುದು. ಬೆಳಗಿನ ಎಳೆ ಬಿಸಿಲಿನಲ್ಲಿ ಜೇನು ನೊಣಗಳು ತಮ್ಮ ಚಟುವಟಿಕೆಯಲ್ಲಿ ತೊಡಗಿ ಗೂಡಿನಿಂದ ಹೊರಹೋಗುವುದನ್ನು ಹಾಗೂ ಒಳಬರುವುದನ್ನು ಗಮನಿಸಿ ಸ್ವಾಭಾವಿಕ ವಾಸಸ್ಥಾನವನ್ನು ಪತ್ತೆ ಮಾಡಬಹುದು. ಆನಂತರ ಅಲ್ಲಿಂದ ಎರಿಗಳನ್ನು ಒಂದೊಂದಾಗಿ ಹೊರತೆಗೆದು ಪೆಟ್ಟಿಗೆಯ ಚೌಕಟ್ಟಿಗೆ ಸೂಕ್ತವಾಗಿ ಹೊಂದುವಂತೆ ಕತ್ತರಿಸಿ ಬಾಳೆನಾರಿನಿಂದ ಕಟ್ಟಿ ಪೆಟ್ಟಿಗೆಯಲ್ಲಿರಿಸಬೇಕು. ರಾಣಿ ನೊಣದ ಸಮೇತ ಎಲ್ಲ ನೊಣಗಳನ್ನು ಪೆಟ್ಟಿಗೆಗೆ ವರ್ಗಾಯಿಸಿ ರಾಣಿ ತಡೆಗೇಟನ್ನು ಅಳವಡಿಸಿ ಕತ್ತಲಾಗುವವರೆಗೆ ಅದೇ ಸ್ಥಳದಲ್ಲಿ ಬಿಟ್ಟಿದ್ದು ನಂತರ ನಮಗೆ ಬೇಕಾದ ಸ್ಥಳಕ್ಕೆ ಸಾಗಿಸಿ ಇಡಬೇಕು. ಹೊಸ ಪರಿಸರಕ್ಕೆ ಕುಟುಂಬ ಹೊಂದಿಕೊಳ್ಳುವವರೆಗೆ, ಅಂದರೆ ಕನಿಷ್ಠ 1 ವಾರದವರೆಗೆ ಅದಕ್ಕೆ ಸಕ್ಕರೆ ಪಾಕವನ್ನು ಕೊಡ್ತಿರಬೇಕು. ಜೇನು ಕುಟುಂಬಗಳನ್ನು ವಾರಕ್ಕೊಮ್ಮೆ ಪರೀಕ್ಷೆ ಮಾಡ್ತಾ ಇದ್ದು ಅಡಿ ಹಲಗೆಯನ್ನು 10-12 ದಿವಸಕ್ಕೊಮ್ಮೆ ಸ್ವಚ್ಛಗೊಳಿಸ್ತಿರಬೇಕು. ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಮೇಣದ ಹಾಳೆಯನ್ನು ಹೊಂದಿರುವ ಚೌಕಟ್ಟುಗಳನ್ನು ಕೊಡುತ್ತಾ ಹೋಗಬೇಕು. ಪೆಟ್ಟಿಗೆಯು, ಅಂದರೆ ಸಂಸಾರ ಕೋಣೆ ಸಂಪೂರ್ಣ ತುಂಬಿದಾಗ ಜೇನು ಸುಗ್ಗಿಯ ಕಾಲದಲ್ಲಿ ಮೇಲ್ಭಾಗದಲ್ಲಿ ತುಪ್ಪದ ಕೋಣೆಯನ್ನು ಇರಿಸಬೇಕು. ಜೇನು ಕೋಣೆಯನ್ನು ಗಮನಿಸ್ತಾ ಇದ್ದು ಅದರಲ್ಲಿನ ಕನಿಷ್ಠ 70% ಕಣಗಳು ಜೇನಿನಿಂದ ಭರ್ತಿಯಾಗಿ ಮುಚ್ಚಲ್ಪಟ್ಟಾಗ ಅದು ಜೇನು ತೆಗೆಯಲು ಸಕಾಲವಾಗಿರುತ್ತೆ. ಆ ಸಂದರ್ಭದಲ್ಲಿ ಜೇನು ಕೋಣೆಯ ಎರಿಗಳನ್ನು ಒಂದೊಂದಾಗಿ ಹೊರತೆಗೆದು ಹುಳಗಳನ್ನು ಕೊಡವಿ ಕಣಗಳ ಮುಚ್ಚಳವನ್ನು ಹರಿತವಾದ ಚಾಕುವಿನಿಂದ ತೆಗೆದು ಜೇನು ತೆಗೆಯುವ ಯಂತ್ರದೊಳಗೆ ಎರಿಯನ್ನು ಇಟ್ಟು ತುಪ್ಪವನ್ನು ಬೇರ್ಪಡಿಸಿಕೊಳ್ಬೇಕು. ಹೀಗೆ ಖಾಲಿ ಮಾಡಿದ ಎರಿಗಳನ್ನು ಪುನಃ ಪೆಟ್ಟಿಗೆಯೊಳಗೆ ಇರಿಸಬೇಕು. ಸುಗ್ಗಿಯ ಕಾಲದಲ್ಲಿ 15-20 ದಿವಸಕ್ಕೊಮ್ಮೆ ಈ ರೀತಿ ತುಪ್ಪವನ್ನು ತೆಗಿಬಹುದು. ಸುಗ್ಗಿಯ ನಂತರ ಸಾಮಾನ್ಯವಾಗಿ ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಖಾಲಿ ಎರೆಗಳು ಕಂಡುಬಂದಾಗ ಅಂತಹ ಎರೆಗಳನ್ನು ತೆಗೆದುಹಾಕಬೇಕು. ಆಹಾರದ ಅಭಾವ ಉಂಟಾದಾಗ ಜೇನು ಕುಟುಂಬಕ್ಕೆ ಸಕ್ಕರೆ ಪಾಕವನ್ನು ಒದಗಿಸ್ತಿರಬೇಕು. ಕಾರಣಾಂತರದಿಂದ ರಾಣಿ ಇಲ್ಲದೆ ಹೋದರೆ ಬೇರೆ ಕುಟುಂಬದಿಂದ ರಾಣಿ ಕಣಗಳು ಲಭ್ಯ ಇದ್ದರೆ ಅವುಗಳನ್ನು ಕತ್ತರಿಸಿ ತಂದು ಕೊಡಬೇಕು ಅಥವಾ ರಾಣಿ ಇಲ್ಲದ ಕುಟುಂಬವನ್ನು ಇನ್ನೊಂದು ರಾಣಿ ಇರುವ ಕುಟುಂಬದೊಡನೆ ಒಂದುಗೂಡಿಸಬೇಕು. ಕೃಷಿ ವಾರ್ತೆ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಲಪನಗುಡಿಯ ಗುಂಡಪ್ಪ ಮರೆಪ್ಪ ಚನ್ನದಾಸರ್ ಹಾಗೂ ಸಂಗಡಿಗರು ಹಾಡಿರುವ ತತ್ವ ಪದಗಳು. ಹಸನಾಗಿ ಆರಿಯ ಆರಿವಳಿಗೆ ಮೂರು ಬೇರೆ ಕಲತಾವ ಗೆಳತಿ ಬಿಸವ ಗೋರಿ ಬೀಸವ್ವ ಬಾಳ ಗೋರಿ ಹಸನಾಗಿ ಆರಿಯ ಆರಿವಳಿಗೆ ಮೂರು ಬೀರೆ ಕಲತಾವ ಗೆಳತಿ ಬಿಸವ ಗೋರಿ ಕೊಡ ತುಂಬೆ ಮಾಡಿಯೇ ತಳ ಸಿಂಬಿ ಕೊಡಬೆಟ್ಟ ನೀರನ್ನ ತಂದಾಳ ಗೆಳತಿ ಬಿಸವ ಗೋರಿ ಬಾವಿ ಒಳಗೆ ಕೊಡ ತುಂಬಿ ಮಾಡಿ ತಳಸಿಂಬಿ ಬಡ ಬಿಟ್ಟ ನೀರನ್ನ ತಂದಾಳ ಗೆಳತೆ ಬಿಸವ ಗೋರಿ ಬಿಸವ ಬಾಳ ಗೋರಿ ಅಸನಾಗಿ ಆರಿ ಆಡುವಳಗೆ ಮೊರ ಬೀಜ ಕಲತಾವ ಗೆಳತೆ ಬಿಸವ ಗೋರಿ ದೇವರಿತ್ತ ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟ ದೇವರನ್ನ ಕೆಡೆ ಬಾಳ ಗೆಳತಿ ಬಿಸವ ಗೋರಿ ಊರೊಳಗ ದೇವರಿತ್ತ ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟ ದೇವರನ್ನ ಕೆಡೆ ಬಾಳ ಗೆಳತಿ ಬಿಸವ ಗೋರಿ ಬಿಸವ್ವ ಬಾಳ ಗೋರಿ ಅಸನಾಗಿ ಆರಿ ಹಾದಿಯೊಳಗೆ ಮೂರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಗುಡಿಯ ಬಿಟ್ಟ ದೇವರನ್ನ ಕಡರ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗೆನ್ನ ಉಂಡಾಳ ಗೆಳತಿ ಬಿಸವ ಗೋರಿ ಬಿಟ್ಟ ದೇವರನ್ನ ಕಡರ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗನ್ನ ಒಂಡಾಳ ಗೆಳತಿ ಬಿಸವ ಗೋರಿ ಬಿಸವ್ವ ಬಾಳ ಗೋರಿ ಅಸನಾಗಿ ಆದಿ ಆದಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಊರೊಳಗ ಜಾವುಡಿ ಎಲ್ಲಿ ಗೊತ್ತೆ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕ ಗೆಳತಿ ಬಿಸವ ಗೋರಿ ಊರೊಳಗ ಜಾವುಡಿ ಎಲ್ಲಿ ಗೊತ್ತೆ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕ ಗೆಳತಿ ಬಿಸವ ಗೋರಿ ಬಿಸವ್ವ ಬಾಳ ಗೋರಿ ಅಸನಾಗಿ ಆದಿ ಆದಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬಿಸವ ಗೋರಿ ಪಾಪತನ ಮನುಷ್ಯನ ಅಳ್ಳಿಟ್ಟುಕೊಂಡ ಕಾಶಿಯಗೆ ಹೋದಲ್ಲ ಏನೈತಿ ಶಿವ ಶಿವ ಅಂದಲ್ಲ ಏನೈತಿ ಅರಿಗಾನ ಮಾಡಿದಲ್ಲ ಏನೈತಿ ಏಷ ಪಾಪತನ ಮನುಷ್ಯನ ಅಳ್ಳಿಟ್ಟುಕೊಂಡ ಕಾಶಿಗೆ ಹೋದಲ್ಲ ಏನೈತಿ ಪುರಾಣ ಓದಿದಲ್ಲ ಏನೈತಿ ಪುಸ್ತಕ ಓದಿದಲ್ಲ ಏನೈತಿ ನೆರಳ ನಿಂತುಕೊಂಡು ಮಡಿಲು ನೋಟ್ಟುಕೊಂಡು ಜನವರ ಹಾಕಿದಲ್ಲ ಏನೈತಿ ಪುರಾಣ ಓದಿದಲ್ಲ ಏನೈತಿ ಪುಸ್ತಕ ಓದಿದಲ್ಲ ಏನೈತಿ ನೆರಳ ನಿಂತುಕೊಂಡು ಮಡಿಲು ನೋಟ್ಟುಕೊಂಡು ಜನವರ ಹಾಕಿದಲ್ಲ ಏನೈತಿ ಶಿವ ಶಿವ ಅಂದಲ್ಲ ಏನೈತಿ ಹರಿದಾನ ಮಾಡಿದಲ್ಲ ಏನೈತಿ ಏಷೆ ಪಾಪ ತನ್ನ ಮನುಷ್ಯನ ಅಳ್ಳಿಟ್ಟುಕೊಂಡ ಕಾಶಿಗೆ ಹೋದಲ್ಲ ಏನೈತಿ ಮನ ಮಾತ ತಲಿಗರಿ ಮಗಳ ಮೇಲೆ ಮನಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲ ಏನೈತಿ ಮನಮಾತ ತಲಿಗರಿ ಮಗಳ ಮೇಲೆ ಮನಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲ ಏನೈತಿ ಶಿವ ಶಿವ ಅಂದಲ್ಲ ಏನೈತಿ ಹರಿದಾನ ಮಾಡಿದಲ್ಲ ಏನೈತಿ ಏಷೆ ಪಾಪ ತನ್ನ ಮನುಷ್ಯನ ಅಳ್ಳಿಟ್ಟುಕೊಂಡು ಕಾಶಿಗೆ ಹೋದಲ್ಲ ಏನೈತಿ ಎಷ್ಟ ಗಳಿಸಿದಲ್ಲ ಏನೈತಿ ನಿನ್ನ ಎತ್ತ ಬರುವ ಮನೆ ಬೇರೇನೈತಿ ಎಷ್ಟ ಗಳಿಸಿದಲ್ಲ ಏನೈತಿ ನಿನ್ನ ಎತ್ತ ಬರುವ ಮನೆ ಬೇರೇನೈತಿ ಸೃಷ್ಟಿ ಶಿವಳ್ಳಿಗೆ ನಮ್ಮ ಪುರಂದರ ಬೆಟ್ಟಲನ್ನ ಗೆಟ್ಟಾಗಿ ನೆಂಬಿದಲ್ಲಿಗೆ ನೈತಿ ಸೃಷ್ಟಿ ಒಳಗೆ ನಮ್ಮ ಪುರಂದರ ಬೆಟ್ಟಲನ್ನ ಗೆಟ್ಟಾಗಿ ನೆಂಬಿದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ದೇಶಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಶಿಯಗೆ ಹೋದಲ್ಲಿ ಏನೈತಿ ದೇಶಿ ಪಾಪ ತನ್ನ ಮನಸ್ಸಿನೊಳಗಿಟ್ಟುಕೊಂಡು ಕಾಶಿಯಗೆ ಹೋದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನೆಂತಕೊಂಡು ಮಡಿವೆ ನೋಟ್ಟುಕೊಂಡು ಜನವಾರ ಹಾಕಿದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನೆಂತಕೊಂಡು ಮಡಿವೆ ನೋಟ್ಟುಕೊಂಡು ಜನವಾರ ಹಾಕಿದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷಿ ಪಾಪ ತನ್ನ ಮನುಷ್ಯನೊಳಗಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಮನ್ಮಾತ ತಲಿಗರಿ ಮಗಳ ಮೇಲೆ ಮನಸ್ಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲಿ ಏನೈತಿ ಮನ್ಮಾತ ತಲಿಗರಿ ಮಗಳ ಮೇಲೆ ಮನಸ್ಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷೆ ಪಾಪ ತನ್ನ ಮನುಷ್ಯನೊಳಗಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಏಷೆ ಪಾಪ ತನ್ನ ಮನುಷ್ಯನೊಳಗಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನೆಂತಕೊಂಡು ಮಡಿವೆ ನೋಟ್ಟುಕೊಂಡು ಜನವಾರ ಹಾಕಿದಲ್ಲಿ ಏನೈತಿ ಇದುವರೆಗೆ ಮಲಪನಗುಡಿಯ ಗುಂಡಪ್ಪ ಮರೆಪ್ಪ ಚನ್ನದಾಸರ್ ಹಾಗೂ ಸಂಗಡಿಗರು ಹಾಡಿದ ತತ್ವ ಪದಗಳನ್ನು ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ನಾಳಿನ ಕೃಷಿ ರಂಗದಲ್ಲಿ 6:51 STM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಉಬ್ಬಸ ಕಾಯಿಲೆ ಈ ವಿಷಯ ಕುರಿತು ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಕವಿತಾ ಎಂ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ನಾಳೆ ಬೆಳಿಗ್ಗೆ 7:15 ಕ್ಕೆ ದಿನಾಂಕ 30 ಹಾಗೂ 31ರಂದು ನಡೆಯಲಿರುವ ಮಹಿಳಾ ಆತ್ಮಕಥೆಗಳು ರಾಷ್ಟ್ರೀಯ ವಿಚಾರ ಸಂಕಿರಣದ ಪೂರ್ವಾವಲೋಕನ ಕೇಳುತ್ತೀರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಳೆ ಬೆಳಗ್ಗೆ 9:30ಕ್ಕೆ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ